ಒಳನಾಡಿನಲ್ಲಿ ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 35 ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ವಿವಿಧ ಜಿಲ್ಲೆಗಳಲ್ಲಿ ಮುಂದುವರಿದ ಜಾಗೃತಿ ಅಭಿಯಾನ. ರಾಜ್ಯ ಮಟ್ಟದ ಮಾಧ್ಯಮ ಕಾರ್ಯಾಗಾರಕ್ಕೆ ಮುಖ್ಯ ಚುನಾವಣಾಧಿಕಾರಿಯಿಂದ ನಾಳೆ ಚಾಲನೆ. ಆಕಾಶವಾಣಿ ದೂರದರ್ಶನದಿಂದ ವಸ್ತುನಿಷ್ಠ ಸುದ್ದಿಗೆ ಆದ್ಯತೆ, ಡಾಕ್ಟರ್ ವಸುಧಾ ಗುಪ್ತ. ರಾಜ್ಯದ ಕೆಲವೆಡೆ ಮಳೆ ನಿರೀಕ್ಷಿತ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನಮ್ಮ ನಿಲಯದ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈ ಹೊತ್ತಿನ ಈ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ, ನಂತರ ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು. ಆ ನಂತರ ಸಂದರ್ಶನ ಕೇಳಲಿದ್ದೀರಿ. ಮೊದಲಿಗೆ ಕೇಳಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಜಿಎಂ, ಮಣ್ಣು ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಹುಳಿ, ಮಣ್ಣು ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾಹಿತಿ ತಿಳಿಸಲು ಇಚ್ಛೆ ಪಡಿಸುತ್ತಿದ್ದೇನೆ. ಹುಳಿ ಮಣ್ಣು ಅತಿವೃಷ್ಟಿ ಮತ್ತು ಹೆಚ್ಚು ಮಳೆ ಆಗುವುದರಿಂದ ಮಣ್ಣಿನ ಸವಕಳಿ ಹಾಗೂ ಹೆಚ್ಚು ಹುಳಿ ಮಣ್ಣು ಸಮಸ್ಯೆಯಿಂದ ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತದೆ. ಇದರಿಂದ ವ್ಯವಸಾಯ ಮಾಡುವಾಗ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ. ಮಣ್ಣಿನ ಕಣಗಳ ಮೇಲಿರುವ ಧನಪೂರಿತ ಪೋಷಕಾಂಶ ಧಾತುಗಳು ಬಸಿದು ಹೋಗುತ್ತಿದ್ದು ಹುಳಿ ಮಣ್ಣಿನ ಸಮಸ್ಯೆ ಉಂಟಾಗುತ್ತಿದೆ. ಬರೀ ಕಣ್ಣಿಗೆ ಸಾಮಾನ್ಯದಂತೆ ಕಾಣುವ ಹಾಗೂ ನಾಲಿಗೆಗೆ ಹುಳಿ ಎಂದೆನಿಸದೇ ಇರುವ ಈ ಮಣ್ಣಿನ ರಸಸಾರವು 6.5 ಕಡಿಮೆ ಇದ್ದು ಹುಳಿ ಮಣ್ಣು ಜಾತಿಗೆ ಸೇರುತ್ತದೆ. ಹುಳಿ ಮಣ್ಣಿನ ಸಮಸ್ಯೆಗಳು. ಈ ಹುಳಿ ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಪೊಟ್ಯಾಶ್ ಅಂಶವು ಬಸಿದು ಹೋಗಿದಿರುವುದರಿಂದ ಇವುಗಳ ಕೊರತೆ ಸಾಮಾನ್ಯವಾಗಿ ಕಾಣುತ್ತೇವೆ. ರಂಜಕದ ಕೊರತೆಯು ಇಂಥ ಮಣ್ಣಿನಲ್ಲಿ ಕಂಡುಬರುವುದು ಸಾಮಾನ್ಯವು. ಇವುಗಳ ಕೊರತೆಯಿಂದ ಇಂಥ ಮಣ್ಣಿನಲ್ಲಿ ಬೆಳೆಗಳ ಬೆಳವಣಿಗೆ ಕುಂಠಿತಗೊಂಡು ಉತ್ಪನ್ನವು ಕಡಿಮೆಯಾಗಿರುತ್ತದೆ. ಅತಿಯಾದ ಹುಳಿ ರಸಸಾರದಿಂದ ಮಣ್ಣಿನ ದೈನಂದಿನ ಜೈವಿಕ ಕ್ರಿಯೆಗಳು ಏರುಪೇರಾಗುವುದಲ್ಲದೆ ಶಿಲೀಂಧ್ರಿಯ ರೋಗ ಬಾಧೆಗಳು ಹೆಚ್ಚಾಗುತ್ತವೆ. ಹುಳಿ ಅಂಶದ ತೀವ್ರತೆಯು ಹೆಚ್ಚಾಗಿದ್ದಲ್ಲಿ ಬಿತ್ತಿದ ಅಥವಾ ನಾಟಿ ಮಾಡಿದ ಬೆಳೆಗಳಲ್ಲಿ ಬೆಳವಣಿಗೆ ಇರುವುದಿಲ್ಲ. ಜಂಬಿಟಿಗೆ ಮಣ್ಣಿನ ಭತ್ತದ ಗದ್ದೆಗಳಲ್ಲಿ ಅಲ್ಯೂಮಿನಿಯಂ ಹಾಗೂ ಕಬ್ಬಿಣ ಧಾತುವಿನ ಕರಗುವಿಕೆ ಹೆಚ್ಚಾಗಿ ಬೆಳೆಯುವ ಪೈರಿಗೆ ನಂಜುಂಟು ಮಾಡುತ್ತದೆ. ಗದ್ದೆಗಳಲ್ಲಿನ ನಿಂತ ನೀರಿನಲ್ಲಿ ಕಾಣುವ ಎಣ್ಣೆ ಜಿಡ್ಡಿನಂತ ಅಂಶದಿಂದ ಈ ಮಣ್ಣುಗಳನ್ನು ಗುರುತಿಸಬಹುದು. ಮಣ್ಣಿನ ಬಣ್ಣವು ಅತಿ ಕೆಂಪಾಗಿ ತುಕ್ಕಿನ ಬಣ್ಣದಂತೆ ಇರುತ್ತದೆ. ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಕಬ್ಬಿಣ ಹಾಗೂ ಅಲ್ಯೂಮಿನಿಯಂ ಧಾತುಗಳು ರಸಗೊಬ್ಬರದ ರಂಜಕದೊಡನೆ ಬೆರೆತು ನೀರಿನಲ್ಲಿ ಕರಗದ ಅಲ್ಯೂಮಿನಿಯಂ ಅಥವಾ ಕಬ್ಬಿಣ ಫಾಸ್ಫೇಟ್ ಆಗಿ ರೂಪಾಂತರಗೊಂಡು ಬೆಳೆಗಳಿಗೆ ರಂಜಕವು ಲಭ್ಯವಾಗುವುದಿಲ್ಲ. ಮಣ್ಣಿನ ಆಮ್ಲತೆಯನ್ನು ನಿವಾರಿಸಲು ಸುಣ್ಣವಿರುವ ಪದಾರ್ಥಗಳಾದ ಕ್ಷಾರ, ಸುಣ್ಣ, ಸುಟ್ಟ ಸುಣ್ಣ, ನೀರು ಬೆರೆಸಿದ ಸುಣ್ಣ, ಡೊಲೋಮೈಟ್ ಇವುಗಳನ್ನು ಉಪಯೋಗಿಸುತ್ತೇವೆ. ಹುಳಿ ಮಣ್ಣಿನ ಸುಧಾರಣಾ ಕ್ರಮಗಳು: ಸುಣ್ಣದ ಅವಶ್ಯಕತೆಯ ಪ್ರಮಾಣವನ್ನು ಮಣ್ಣು ಪರೀಕ್ಷೆ ಆಧಾರಿತ ರಸಸಾರದ ಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು. ಸುಣ್ಣದ ಬಳಕೆಯಿಂದ ಮಣ್ಣಿನ ಹುಳಿ ರಸಸಾರವನ್ನು ನಿವಾರಿಸಬಹುದಲ್ಲದೆ ಬೆಳೆಗೆ ಅವಶ್ಯಕವಿರುವ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಅನ್ನು ಕೂಡ ಪೂರೈಸಿದಂತಾಗುತ್ತದೆ. ಹುಳಿ ಮಣ್ಣನ್ನು ಸರಿಗೊಳಿಸಲು ಸುಣ್ಣವನ್ನು ಬಿತ್ತನೆಗಿಂತ ಅಥವಾ ನಾಟಿಗಿಂತ 3-4 ವಾರಗಳ ಮುಂಚಿತವಾಗಿ ಮಣ್ಣಿನಲ್ಲಿ ತೇವಾಂಶವಿರುವಾಗ ಸುಣ್ಣದ ನುಣ್ಣನೆ ಪುಡಿಯನ್ನು ಸೇರಿಸಿ 2-3 ದಿನಗಳ ನಂತರ ಉಳುಮೆ ಮಾಡಬೇಕು. ಆದ್ದರಿಂದ ಮುಂಗಾರಿನ ಮೊದಲಿನ 2-3 ಬಾರಿ ಮಳೆಯ ನಂತರ ಅಥವಾ ಹಿಂಗಾರಿನ ಕೊನೆಯ ಹಂತವು ಸೂಕ್ತವಾಗಿರುತ್ತದೆ. ನೀರಾವರಿ ಇರುವಂತಹ ರೈತರು ಡಿಸೆಂಬರ್ ನಿಂದ ಏಪ್ರಿಲ್ ವರೆಗೂ ಸುಣ್ಣವನ್ನು ಹಾಕಬಹುದು. 2 ಅಥವಾ 2ಕ್ಕಿಂತ ಹೆಚ್ಚು ಬೆಳೆಗಳನ್ನು ಸರದಿ ಪದ್ಧತಿಯಲ್ಲಿ ಬೆಳೆಯುವುದಾದರೆ ಯಾವ ಬೆಳೆದ ಸುಣ್ಣದ ಅವಶ್ಯಕತೆ ಅಧಿಕವಾಗಿ ಬೇಕಾಗುತ್ತದೆಯೋ ಆ ಬೆಳೆಯನ್ನು ಗಮನದಲ್ಲಿಟ್ಟು ಅದನ್ನು ಬಿತ್ತುವ 2-3 ವಾರಕ್ಕಿಂತ ಮುಂಚಿತವಾಗಿ ಸುಣ್ಣವನ್ನು ಮಣ್ಣಿಗೆ ಒದಗಿಸಬೇಕು. ಸಾಮಾನ್ಯವಾಗಿ ಮರಳು ಮಣ್ಣಿಗೆ ಹೆಕ್ಟೇರ್ಗೆ 500 ಕೆಜಿ ಮತ್ತು ಜೇಡಿ ಅಂಶವಿರುವ ಮಣ್ಣಿಗೆ ಹೆಕ್ಟೇರ್ಗೆ 700-800 ಕೆಜಿ ಸುಣ್ಣ ಬಳಸಬೇಕು. ಮಣ್ಣು ಮತ್ತು ಸುಣ್ಣ ಪರೀಕ್ಷೆ ಮಾಡದೆ ಹೆಚ್ಚು ಪ್ರಮಾಣದಲ್ಲಿ ಸುಣ್ಣ ಸೇರಿದಲ್ಲಿ ಮಣ್ಣಿನ ರಸಸರವು ಅತಿ ಹೆಚ್ಚಾಗಿ ಲಘು ಪೋಷಕಾಂಶ ಹಾಗೂ ರಂಜಕದ ಕೊರತೆಯಿಂದ ಬೆಳೆಯು ನಷ್ಟವಾಗುವ ಸಾಧ್ಯತೆಯೂ ಇರುತ್ತದೆ. ಅತಿ ಹುಳಿಯಾಗಿರುವ ಹುಳಿ ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನು ಒಂದು ಬಾರಿಯಲ್ಲಿ ಹಾಕುವ ತೋಟದಲ್ಲಿ ಇದು ಕಂಡುಬರುತ್ತದೆ. ಆದ ಕಾರಣ ಅದೇ ಸುಣ್ಣದ ಪ್ರಮಾಣವನ್ನು 2-3 ಕಂತುಗಳಲ್ಲಿ ಹಾಕುವ ಮೂಲಕ ಹಾನಿಯನ್ನು ತಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ 8970612916. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಈಗ ದಿನಾಂಕ 15/3/2023 ದಾವಣಗೆರೆಯ ICAR ತರಳವಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ದಾವಣಗೆರೆಯ ICAR ತರಳವಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳೋಣ. ರೇಡಿಯೋ ಕಿಸಾನ್ ದಿವಸ ಆಚರಿಸಲ್ಪಡುತ್ತಿದೆ, ತುಂಬಾ ಸಂತೋಷವಾಗ್ತದೆ. ಸ್ನೇಹಿತರೆ, ಹಸಿವು ಅನ್ನೋದು ನಮ್ಮೆಲ್ಲರ ಜೀವಕ್ಕೆ ಬಹಳ ಮುಖ್ಯವಾದಂಥ ಚೈತನ್ಯದ ಸೆಲೆ. ಈ ಹಸಿವು ಅನ್ನೋದೇ ಇಡೀ ಪ್ರಪಂಚದ ಆಗುಹೋಗುಗಳನ್ನು ನಿರ್ಧರಿಸುತ್ತದೆ ಅಂತೇಳಿ ಪ್ರಾಜ್ಞರು ಹೇಳ್ತಾರೆ. ಮಾನವನ ತಿರುಗಾಟ ಶುರುವಾಗಿದ್ದು ಆಹಾರದ ಹುಡುಕಾಟದಲ್ಲಿ ಹಸಿವನ್ನು ತಣಿಸ್ಲಿಕ್ಕೆ. ಮಾನವ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡಲಿಕ್ಕೆ ಶುರು ಮಾಡಿದ್ದು ಈ ಹಸಿವಿನ ತಾಕಲಾಟದಲ್ಲಿ, ಹಸಿವಿನ ಹೋರಾಟದ ಜೊತೆಗೆ. ಮಾನವ ವಿಕಾಸ ಆದಂತೆ ಆದಂತೆ, ಆಧುನಿಕ ಮಾನವ 2 ಕಾಲಿನಲ್ಲಿ ನಡೆದಾಡ್ತದಾನೆ ಅಂತ ಹೇಳ್ತೀವಲ್ಲ, ಆ ಮಾನವ ಬಂದಾಗಲೂ ಕೂಡ ಅವನು ಹಡಗನ್ನು ಕಟ್ಕೊಂಡು ನೀರಲ್ಲಿ ಪ್ರಯಾಣ ಮಾಡಕ್ಕೆ ಶುರು ಮಾಡಿದ್ದು ಸಹ ಹಸಿವಿಗೋಸ್ಕರ, ಆಹಾರಕ್ಕೋಸ್ಕರ. ನೀವು ಇತಿಹಾಸವನ್ನ ಕೆದಕಿ ನೋಡಿದ್ರೆ ಗೊತ್ತಾಗತ್ತೆ, ಅದು ವಾಸ್ಕೋಡಿಗಮ್ಮ ಇರಲಿ ಅಥವಾ ಕೊಲಂಬಸ್ ಇರಲಿ, ಏನು ತುಂಬಾ ಪ್ರಸಿದ್ಧ ಹೆಸರುಗಳಿದ್ದಾವೆ, ಅವುಗಳ ಹಿಂಬದಿಯಲ್ಲಿ ಇದ್ದಿದ್ದು ಹಸಿವು. ಸಂಪತ್ತು ಆಮೇಲೆ ಬಂದದ್ದು, ಮೊದಲು ಹಸಿವಿನ ಹುಡುಕಾಟ ಇತ್ತು. 21ನೇ ಶತಮಾನದಲ್ಲೂ ಕೂಡ ಮನುಷ್ಯ ಎಲ್ಲದೂ ಮಾಡ್ತಿರೋದು ಈ ಹಸಿವನ್ನ ತಣಿಸ್ಲಿಕ್ಕೆ. ಈ ತಾತ್ವಿಕ ತಳಹದಿಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಕಾರ್ಯ ಏನಿದೆ, ಕೈಂಕರ್ಯ ಏನಿದೆ, ಕೃಷಿ, ಕೃಷಿಕರ ಜೊತೆ ಕೆಲಸ ಮಾಡುವಂಥದ್ದು, ಕೃಷಿ ಕ್ಷೇತ್ರದಲ್ಲಿ ಒಡನಾಟ ಇಟ್ಕೊಂಡಿರುವಂಥದ್ದು ಮೂಲಭೂತವಾದಂತಹ ಹಸಿವನ್ನ ತಣಿಸ್ಲಿಕ್ಕೆ, ಹಸಿವನ್ನ ಟ್ಯಾಕಲ್ ಮಾಡ್ಲಿಕ್ಕೆ. ಈ ಸೂಕ್ಷ್ಮವನ್ನ ಗ್ರಹಿಸಿದ್ರೆ ಬಹಳಷ್ಟು ಗಂಭೀರವಾದಂತಹ ಪರಿಸ್ಥಿತಿ ನಮ್ಮ ಮುಂದಿದೆ ಅನ್ನೋದು ಗೊತ್ತಾಗ್ತದೆ. ಇದನ್ನ ಗಮನದಲ್ಲಿಟ್ಕೊಂಡು ರೇಡಿಯೋ ಕಿಸಾನ್ ದಿವಸ ಒಂದು ವಿಶೇಷವಾದಂತ ಅರ್ಥವನ್ನ ಇಟ್ಕೊಂಡು, ಒಂದು ಧ್ಯೇಯವನ್ನು ಇಟ್ಕೊಂಡು, ಅಂದ್ರೆ ಥೀಮ್ ಅಂತ ಹೇಳ್ತೀವಿ, ಅದನ್ನ ಗಮನದಲ್ಲಿಟ್ಕೊಂಡು ಆಚರಿಸಲ್ಪಡ್ತಿದೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ 2023 ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಒಂದು ರಾಷ್ಟ್ರ ಅಂದ್ರೆ ನಮ್ಮ ರಾಷ್ಟ್ರ ಅದರ ಮುಂಚೂಣಿಯಲ್ಲಿದೆ. ಯಾಕೆಂದ್ರೆ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೆತಿರುವಂತಹ ದೇಶ ನಮ್ಮದು. ಇಡೀ ಪ್ರಪಂಚದಲ್ಲಿ ಸುಮಾರು 17 ಹೆಚ್ಚು ಮಿಲಿಯನ್ ಟನ್ನಷ್ಟು ಸಿರಿಧಾನ್ಯಗಳನ್ನು ಭಾರತ ಉತ್ಪಾದನೆ ಮಾಡ್ತಿದೆ. ಸುಮಾರು 80% ಆಗುತ್ತೆ ಅದು. ಏಷ್ಯಾದ ಒಟ್ಟು ಉತ್ಪಾದನೆಯಲ್ಲಿ 80% ಭಾರತ ಉತ್ಪತ್ತಿ ಮಾಡಿಕೊಡ್ತಿದೆ. ಅಲ್ಲಿಗೆ ಸೂಚಿಸುತ್ತೆ ಭಾರತದ ಸಾಮರ್ಥ್ಯ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಎಷ್ಟಿದೆ ಅಂತೇಳಿ. ಭಾರತದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಕರ್ನಾಟಕದಲ್ಲಿ ದಾವಣಗೆರೆ ಮುಂಚೂಣಿಯಲ್ಲಿದೆ ಅಂತ ಹೇಳಕ್ಕಾಗದಿದ್ರು ಕೂಡ ದಾವಣಗೆರೆನ ನಿರ್ಲಕ್ಷಿಸಿ ಸಿರಿಧಾನ್ಯದ ವಿಚಾರಗಳನ್ನ, ಸಿರಿಧಾನ್ಯದ ಪ್ರಮೋಷನ್, ಅದನ್ನ ಉತ್ತೇಜನ ಮಾಡುವಂಥದ್ದು ಬಹುಶಃ ಕಷ್ಟ ಸಾಧ್ಯ. ಹಾಗಾಗಿ ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಮುಖವಾದಂಥ ಜಿಲ್ಲೆ. ಅದರಲ್ಲೂ ಸುಮಾರು 70% ಅಷ್ಟು ಜಮೀನು ಒಣ ಹವೆ ಇರುವಂತದ್ದು ಮತ್ತೆ ಮಳೆ ಆಧಾರಿತ ಕೃಷಿ ಮಾಡುವಂತ ಈ ಜಾಗದಲ್ಲಿ ಹೇಳಿ ಮಾಡಿಸಿಟ್ಟಂತ ಸನ್ನಿವೇಶ ನಮಗಿದೆ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ. ನಮ್ಮ ಜಿಲ್ಲೆಯ ಸಾಮರ್ಥ್ಯ ಹೇಗಿದೆ, ಇಡೀ ಒಟ್ಟಾರೆ ಭಾರತ ಮತ್ತೆ ರಾಜ್ಯ ಮತ್ತೆ ನಮ್ಮ ಜಿಲ್ಲೆ ತಗೊಂಡಾಗ ನಮ್ಮ ಕಾರ್ಯ ಬಹಳ ನಿಚ್ಚಳವಾಗಿ ನಮ್ಮ ಮುಂದಿದೆ. ಏನಂದ್ರೆ ನಾವೀಗ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ಯಾರೋ ಇದರ ಅವಕಾಶವನ್ನು ಬಳಸ್ಕೊಂಡು ಮುಂದೆ ಹೋಗ್ತಾರೆ. ಪ್ರಪಂಚ ಹಾಗೆ ನಿಲ್ಲೋದಿಲ್ಲ. ನಾವು ಮಾಡಲ್ಲ ಅಂದ ತಕ್ಷಣ ಪ್ರಪಂಚ ನಿಲ್ಲೋದಿಲ್ಲ. ಬೇರೆಯವರು ಇದನ್ನ ಚೆನ್ನಾಗಿ ಬಳಸ್ಕೊಂಡು ಈಗ ಅದು ಸಂಸ್ಕರಣೆ ಇರಬಹುದು, ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡುವಂತ ವಿಚಾರ ಇರಬಹುದು, ಅವುಗಳನ್ನ ಬಳಸುವ ವಿಚಾರ ಇರಬಹುದು, ಇವುಗಳಲ್ಲೆಲ್ಲವೂ ಪ್ರಪಂಚ ಬಹಳ ಕುತೂಹಲದಿಂದ, ಕುತೂಹಲಕಾರಿಯಾಗಿರುವಂತಹ ಸಿರಿಧಾನ್ಯಗಳನ್ನ ನೋಡ್ತಾ ಇದೆ. ತುಂಬಾ ಬೆರಗುಗಣ್ಣುಗಳಿಂದ ಇದರ ಬಗ್ಗೆ ಮಾತಾಡ್ತಾ ಇದೆ. ವಿಶ್ವಸಂಸ್ಥೆಯೊಂದು ಇಂಥದೊಂದು ವಿಚಾರನ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಅದೊಂದು ಅತ್ಯಂತ ಗಂಭೀರವಾದಂತಹ ವಿಚಾರ ಅಂತಾನೆ ಆಗುತ್ತೆ. ಪ್ರಸ್ತುತ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಇದರ ಬಗ್ಗೆ ಕಾಳಜಿ ವಹಿಸಿದೆ ಅಂತ ಹೇಳಿದ್ರೆ ನಿಜಕ್ಕೂ ಇದರಲ್ಲಿ ಏನೋ ಒಂದು ಅಡಗಿದೆ ಅಂತ ಅರ್ಥ. ಇದು ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ ಅಂತ ಅರ್ಥ. ಸೊ ಇದನ್ನ ನಾವು ನಮಗೆ ಅಯಾಚಿತವಾಗಿ ಬಹಳ ಸುಲಭದಲ್ಲಿ ಸಿರಿಧಾನ್ಯಗಳು ನಮ್ಮ ಭೂಮಿಯಲ್ಲಿ ಬೆಳೀತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಅದೊಂದು ವರಪ್ರಸಾದ, ನಮಗೆ ದೇವರು ಕೊಟ್ಟಂತ ಒಂದು ದೊಡ್ಡ ಕಾಣಿಕೆ ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಹಂಗಿಲ್ಲ, ನಮ್ಮ ಹತ್ರ ಬೀಜಗಳಿದೆ, ಹಾಕಿದ್ರೆ ಫಲ ಇಮಿಡಿಯೇಟ್ ಆಗಿ ಕೊಡುವಂತ ಭೂಮಿ ಸಿದ್ಧವಾಗಿದೆ. ಇನ್ನು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಉತ್ಪತ್ತಿ ಮಾಡ್ಕೋಬೇಕು, ಅದನ್ನ ಸಂಸ್ಕರಣೆ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು, ಮಾರುಕಟ್ಟೆ ಮಾಡಬೇಕು. ಎಲ್ಲದಕ್ಕೂ ಒಂದು ರೀತಿಯ ವೇದಿಕೆ ಕೂಡಿ ಬರ್ತದೆ ಅಂತ ಹೇಳ್ತಾರಲ್ಲ, ಆತರ ಆಗ್ತಾ ಇದೆ. ಈ 2023 ಅತ್ಯಂತ ಈ ವರ್ಷ ಒಂದು ಸಮೃದ್ಧವಾದಂತ ವೇದಿಕೆಯನ್ನ ನಮ್ಮ ರೈತರಿಗೆ ಒದಗಿಸ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು 10 ಈ ಸಿರಿಧಾನ್ಯಗಳ ಮರುಬಳಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಲ್ಲಲ್ಲೇ ಕೆಲವರು ಇಚ್ಛೆಪಟ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ, ಆದ್ರೆ ಇನ್ನೂ ಅದು ಮನೆ ಮಾತಾಗಿರುವಂತ ಧಾನ್ಯ ಆಗಿ ಆಗಿಲ್ಲ, ಅದರ ಹಳೆಯ ವೈಭವ ಮರುಕಳಿಸಿಲ್ಲ. ಆದ್ರೆ ಇವಾಗ ಕಳೆದ ಕೊರೋನಾ ನಂತರದ ಪೀರಿಯಡ್ ಅಲ್ಲಿ, ಕೊರೋನಾದಲ್ಲಿ ಏನು ಅನುಭವಿಸಿದ್ವಿ ಅದನ್ನ ಗಮನಿಸಿದಾಗ ಆರೋಗ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಎಲ್ರಿಗೂ ಅರಿವಾಗಿದೆ. ದುಡ್ಡಿದ್ರೆ ಸಾಕಾಗಲ್ಲ ಅನ್ನೋದು ಗೊತ್ತಾಗಿದೆ. ದುಡ್ಡಿನ ಜೊತೆಗೆ ಈ ರೀತಿಯ ಒಂದು ನಾಲೆಡ್ಜ್ ಅಂದ್ರೆ ಜ್ಞಾನ ಸಂಪತ್ತು, ಆರೋಗ್ಯ ಸಂಪತ್ತು ಇವೆಲ್ಲವೂ ಬಹಳ ತುರ್ತು ಮತ್ತು ಅನಿವಾರ್ಯ ಅನ್ನೋದು ಜನಗಳಿಗೆ ಗೊತ್ತಾಗಿದೆ. ಅದನ್ನ ಕೊರೋನಾ ನಮಗೆ ಕಲಿಸಿದ ಅನೇಕ ಪಾಠಗಳಲ್ಲಿ ಅದು ಕೂಡ ಒಂದಾಗಿದೆ. ನಮ್ಮ ಪ್ರಪಂಚದಲ್ಲಿ 131 ರಾಷ್ಟ್ರಗಳು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾವೆ. ಸುಮಾರು 60 ಜನ ಇವುಗಳನ್ನ ಬಳಸ್ತಾ ಇದ್ದಾರೆ. ನಮ್ಮ ವಿಶ್ವದಲ್ಲಿ 800 ಜನ ಇದ್ದಾರೆ, ಅದರಲ್ಲಿ 60 ಜನ ಇದನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಒಂದು ಮಟ್ಟದಲ್ಲಿ ಸಾಕಷ್ಟು ಜನ ಇದನ್ನ ತಿಂತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ಇನ್ನಷ್ಟು ಜಾಸ್ತಿ ಮಾಡಿದಾಗ ಒಂದು ನಮ್ಮ ಆದಾಯ ಗಳಿಕೆಯಲ್ಲಿ ಜಾಸ್ತಿ ಆಗುವ ಉದ್ದೇಶದ ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ಆರೋಗ್ಯ ಮತ್ತು ಆನಂದಕ್ಕೆ, ನೆಮ್ಮದಿಗೆ ಸಿರಿಧಾನ್ಯಗಳು ಕಾರಣವಾಗ್ತವೆ ಅನ್ನೋ ಅಂಶ ಬಹಳ ಮುಖ್ಯವಾಗ್ತದೆ. ಆದಾಯವನ್ನ ಬೇರೆ ಬೇರೆ ರೂಪದಲ್ಲಿ ಗಳಿಸ್ಕೊಡ್ಬಿಡ್ಬೋದು, ಆದ್ರೆ ಆರೋಗ್ಯವನ್ನ ಗಳಿಸ್ಲಿಕ್ಕೆ ಈ ನೆಲ ಸಪೋರ್ಟ್ ಮಾಡ್ತದೆ, ಬೆಂಬಲ ಕೊಡ್ತದೆ ಅನ್ನೋದು ಅತ್ಯಂತ ಆನಂದದ ವಿಚಾರ ಆಗುತ್ತೆ, ಸಂತಸವನ್ನ ತರುವಂತ ವಿಚಾರ ಆಗ್ತದೆ. ಸಿರಿಧಾನ್ಯಗಳ ಈ ಒಂದು ಪರ್ವ ಏನ್ ಶುರುವಾಗಿದೆ, ಇದರಲ್ಲಿ ದಿನಕ್ಕೊಂದು ಸಿರಿಧಾನ್ಯ ತಿನ್ರಿ ಅಂತೇಳಿ ಮೋಟಿವೇಟ್ ಮಾಡ್ಲಿಕ್ಕೆ ನೋಡಿದ್ರು ಅದಾಗಲ್ಲ ಅಂತಾಯ್ತು. ಬಹಳಷ್ಟು ಜನಕ್ಕೆ ಅದು ಒಗ್ಗೋದಿಲ್ಲ. ಈಗ ನಾವು ಇಷ್ಟು ವರ್ಷ ತಿನ್ಕೊಂಡು ಬಂದಿರೋದು ಊಟದಾಗಿಂದ ಗೋಧಿ ಅಕ್ಕಿ ಇವುಗಳನ್ನೇ ಜಾಸ್ತಿ ಬಳಸ್ತಾ ಬಂದಿರೋದ್ರಿಂದ ಸಿರಿಧಾನ್ಯಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ, ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿನೇ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಿಧಾನಕ್ಕೆ ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಸಿಸ್ಟಮ್ಗೆ. ವಾರಕ್ಕೊಂದು ಧಾನ್ಯ ಅಂತನಾದ್ರೂ ಮಾಡಿಕೊಂಡು ಶುರು ಮಾಡ್ಕೊಂಡ್ರೆ ನಿಧಾನಕ್ಕೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೊಂದ್ಕೊಳ್ಳುತ್ತೆ. ಯಾಕೆ ನಿಧಾನಕ್ಕೆ ಹೊಂದ್ಕೊಳ್ಳುತ್ತೆ ಅಂತಂದ್ರೆ ಅದಕ್ಕೊಂದು ವೈಜ್ಞಾನಿಕ ಪುರಾವೆ ಇದೆ. ಸುಮಾರು 15,000 ವರ್ಷಗಳ ಹಿಂದೆ ಹಾಲನ್ನ ಬಳಸುವ ಪ್ರಕ್ರಿಯೆ ಶುರುವಾಗಿ, ಮೊದಲು ಹಾಲನ್ನ ಹೆಚ್ಚು ಕುಡಿಬೇಕು ಅನ್ನೋ ಒಂದು ಉದ್ದೇಶ ಇರಲಿಲ್ಲ. ಮಗು ಅಷ್ಟೇ ಕುಡಿತಾ ಇತ್ತು, ಅಥವಾ ತಾಯಿ ಪ್ರಾಣಿ ಮರಿಗೆ ಕುಡಿಸುವಂಥದ್ದು ಇಷ್ಟಷ್ಟೇ ನಡೀತಾ ಇತ್ತು. ಅದಾದ ನಂತರ ಡೀಲಿಂಕ್ ಆಗ್ತಾ ಇತ್ತು. ಅದಾದ್ಮೇಲೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಮನುಷ್ಯ ಹಾಲನ್ನ ಆಹಾರವಾಗಿ ಸ್ವೀಕಾರ ಮಾಡಿ ಇಡೀ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬದಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಹಾಲು ಜೀರ್ಣ ಆಗ್ತಿರ್ಲಿಲ್ಲ. ಹಾಗೇನೆ ಈ ಸಿರಿಧಾನ್ಯ ಕೂಡ ಡೈಜೆಷನ್ ಆಗಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಆದ್ರೆ ನಿಧಾನವಾಗಿ ಡೈಜೆಷನ್ ಆಗ್ತದೆ, ಅದು ಅಡ್ವಾಂಟೇಜು. ಆಮೇಲೆ ಅದರಲ್ಲೂ ದಾವಣಗೆರೆ ಅಂತ ನಗರಕ್ಕೆ ತುಂಬಾ ಅಡ್ವಾಂಟೇಜ್ ಇದೆ, ಯಾಕೆಂದ್ರೆ ಇದು ಬೇಕರಿಗಳ ನಗರ, ಮತ್ತೆ ಕ್ಲಿನಿಕ್ಗಳ ನಗರ, ಮತ್ತೆ ಫಾರ್ಮಸಿಗಳ ನಗರ, ಮತ್ತೆ ಡಯಾಬಿಟಿಕ್ ಪೇಷಂಟ್ಗಳು ಎಲ್ಲರ ಮನೆಯಲ್ಲೂ ಇದ್ದಾರೆ. ಎಂತ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಸಿರಿಧಾನ್ಯ ಬಳಸಬೇಕಾದ ಅನಿವಾರ್ಯತೆ ಇದೆ. ಇದು

ಜನಪದ ಗೀತೆಯನ್ನ ಕೇಳಿದ್ರಲ್ಲ, ಇನ್ನು ಮುಂದೆ ಸೇವಂತಿಗೆ ಬೆಳೆಯಲ್ಲಿ ಪ್ರಮುಖ ಕೀಟಗಳ ನಿರ್ವಹಣೆ ಈ ವಿಷಯವಾಗಿ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗಣೇಶ್ ಆಲಿಕಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗಣೇಶ್ ಆಲಿಕಟ್ಟೆ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಸೇವಂತಿಗೆ ಬೆಳೆಯಲ್ಲಿ ಪ್ರಮುಖ ಕೀಟಗಳ ನಿರ್ವಹಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸರ್, ಸಾಕಷ್ಟು ಜನ ರೈತರು ಹೂವಿನ ಬೆಳೆಗಳು ಬೆಳೀತಾರೆ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಸೇವಂತಿಗೆ ಬೆಳೆಯನ್ನು ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿ ಈ ಸೇವಂತಿಗೆ ಬೆಳೆಗೆ ಬೆಳೀಲಿಕ್ಕೆ ಅವಗುಣ ಎಲ್ಲ ಯಾವ ರೀತಿ ಇದೆ ಸರ್? ಸಾಮಾನ್ಯವಾಗಿ ಇಲ್ಲಿ ನಮ್ಮ ಈ ಭಾಗದಲ್ಲಿ ಸೇವಂತಿಗೆ ಒಂದು ಪ್ರಮುಖವಾದ ಒಂದು ಹೂವಿನ ಬೆಳೆಯಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ರೈತರು ಇದನ್ನ ಬೆಳೀತಿದ್ದಾರೆ. ಈ ಸೇವಂತಿಗೆ ಬೆಳೀಲಿಕ್ಕೆ ಸುಮಾರು ವರ್ಷದ ಎಲ್ಲಾ ಸಮಯದಲ್ಲಿ ಕೂಡ ಇದನ್ನು ಸೂಕ್ತವಾಗಿ ಬೆಳೀಬಹುದು. ಮುಖ್ಯವಾಗಿ ಇದರಲ್ಲಿ ಕೀಟ ಮತ್ತು ರೋಗದ ಬಾಧೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಸೇವಂತಿಗೆ ಬೆಳೆಯಲ್ಲಿ ಈ ಭಾಗದಲ್ಲಿ ಪ್ರಮುಖವಾಗಿ ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕೀಟಗಳಂದ್ರೆ ಎಪಿಡ್ ಹೇನ್ ನುಸಿ ಅಂತ, ಮತ್ತೆ ಥ್ರಿಪ್ಸ್ ನುಸಿ, ಮತ್ತೆ ಮೈಟ್ ನುಸಿ, ಮತ್ತೆ ಕೊನೆಯದಾಗಿ ಈ ಮಗ್ಗು ಕೊರೆಯುವ ಹುಳು ಅಥವಾ ಹೆಲಿಯೋಥಿಸ್ ಅಥವಾ ಸ್ಪೋಡಾಪ್ಟರ್ ಅಂತ ಏನಂತೀವಿ, ಈ ನಾಲ್ಕು ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳು. ಈಗ ನಾಲ್ಕು ಪ್ರಮುಖ ಕೀಟಗಳು ಬರ್ತದೆ ಅಂತ ಹೇಳಿದ್ರಿ ಸರ್, ಯಾವ ಕಾರಣದಿಂದ ಬರ್ತದೆ ಅನ್ಸುತ್ತೆ ಸರ್? ಸಾಮಾನ್ಯವಾಗಿ ಇದು ಯಾವುದೇ ತಳಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಅದು ಇದಕ್ಕೇನು ಸಂಬಂಧ ಇರೋದಿಲ್ಲ. ಇದು ವಾತಾವರಣದಲ್ಲಿ ಆಗತಕ್ಕಂಥ ಬದಲಾವಣೆಗೋಸ್ಕರ ಇದುವೇ ಪ್ರಮುಖವಾದಂಥ ಒಂದು ಕಾರಣ ಆಗಿರ್ತದೆ. ಈ ವಾತಾವರಣದಲ್ಲಿ ಸಾಮಾನ್ಯವಾಗಿ ಜನವರಿಯಿಂದ ಏಪ್ರಿಲ್ ಕೊನೆ ಹಂತದವರೆಗೂ ಈ ಟೆಂಪರೇಚರ್, ಈ ಉಷ್ಣಾಂಶ ಹೆಚ್ಚಾಗ್ತಾ ಹೋದಂಗೆ ಅದು ಕೀಟಗಳ ಬಾಧೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಮೇ ಇಂದ ಈ ಉಷ್ಣಾಂಶ ಏನು ಕಡಿಮೆ ಆದಂಗೆ ಅದು ಅದರಲ್ಲಿ ಈ ಕೀಟಗಳ ಬಾಧೆನೂ ಕೂಡ ಕಡಿಮೆ ಆಗ್ತಾ, ಇದರ ಗಣ್ಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಮುಖವಾಗಿ ಕೀಟ ರೋಗಗಳು ಈ ಹವಾಮಾನದ ಒಂದು ಬದಲಾವಣೆಯಿಂದ ಬರ್ತಾವ ಅಥವಾ ನಮ್ಮ ಭೂಮಿಯಲ್ಲಿ ಒಂದು ಫಲವತ್ತತೆ ಕೂಡಿದ್ದು ಭೂಮಿಯಿಂದ ಬೆಳೆ ಒಂದು ಉತ್ಕೃಷ್ಟವಾಗಿ ಬಂದ್ರೆ ಒಂದ್ ಸ್ವಲ್ಪ ಕೀಟ ಮತ್ತು ರೋಗಗಳ ಅಥಾರಿಟಿ ಕಡಿಮೆ ಇರುತ್ತೆ ಅನ್ಸುತ್ತಾ ಸರ್? ಒಂದು ಈ ಕೀಟಗಳ ಬಾಧೆ ಈ ಹಂತದಲ್ಲಿ ಹೆಚ್ಚಾಗ್ಲಿಕ್ಕೆ ಮೊದಲನೇದಾಗಿ ವಾತಾವರಣದ ಆಗತಕ್ಕಂತ ಬದಲಾವಣೆ, ಉಷ್ಣಾಂಶ ಹೆಚ್ಚಾಗೋದ್ರಿಂದ. ಎರಡನೇದಾಗಿ ರೈತರು ಈ ಸಮಯದಲ್ಲಿ ಹೆಚ್ಚು ಹೆಚ್ಚು ಈ ಯೂರಿಯಾ ಆಧಾರಿತ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಹಾಕೋದ್ರಿಂದ ಅವು ಸಂಪುಷ್ಟವಾಗಿ ಬೆಳೆದು ಇದರ ರೆಂಬೆ ಕೊಂಬೆ ಜಾಸ್ತಿ ಬರೋದು, ಮತ್ತೆ ಈ ಯೂರಿಯಾ ಗೊಬ್ಬರಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಸೋದ್ರಿಂದ ಈ ಎಲೆಗಳು ತುಂಬಾ ಮೃದುವಾಗ್ತವೆ. ಎಲೆಗಳು ಮೃದುವಾದಾಗ ಇವಕ್ಕೆ ಕೀಟಗಳಿಗೆ ಒಂದು ಈ ಮೃದು ಎಲೆಗಳನ್ನು ಹೂವು ಜಾಸ್ತಿ ಹೆಚ್ಚಾಗಿ ಪ್ರಿಪೇರ್ ಮಾಡ್ತವೆ. ಹೆಚ್ಚಾಗಿ ಮೃದು ಎಲೆಗಳನ್ನು ಪ್ರಿಪೇರ್ ಮಾಡೋದ್ರಿಂದ ಹೆಚ್ಚು ಎಲ್ಲಿ ಯೂರಿಯಾ ಗೊಬ್ಬರಗಳು ಎಲ್ಲಿ ಯಾವ ರೈತರು ಜಾಸ್ತಿ ಬೆಳೀತಾರೆ ಅಲ್ಲಿ ಈ ಕೀಟಗಳ ಬಾಧೆ ಹೆಚ್ಚಾಗಿ ಬರುತ್ತೆ. ಮತ್ತು ಮೂರನೇ ಹಂತದಾಗಿ ಈ ಎಷ್ಟೋ ಜನ ರೈತರಿಗೆ ಈ ಸಮಯದಲ್ಲಿ ಯಾವ ಯಾವ ಕೀಟಗಳು ಬರ್ತವೆ, ಮುಂಜಾಗ್ರತವಾಗಿ ನಾವು ಏನನ್ನು ಕ್ರಮ ಕೈಗೊಳ್ಬೇಕು ಅನ್ನೋದು ಹೆಚ್ಚಾಗಿ ರೈತರಿಗೆ ಗೊತ್ತಿರೋದಿಲ್ಲ. ಸೊ ಇದು ಒಂದು ಕೂಡ ಕಾರಣಗಳು. ಪ್ರಮುಖವಾಗಿ ನಾಲ್ಕು ಕೀಟಗಳು ಬರ್ತಾ ಅಂತ ಹೇಳಿದ್ರೆ ಅದರಲ್ಲಿ ಏನು ನುಸಿ ಅಂದ್ರೆ ಯಾವ ಕಾರಣದಿಂದ ಬರುತ್ತೆ, ಇದನ್ನ ಅಥಾರಿಟಿ ಮಾಡೋದು ಯಾವ ರೀತಿ ಸರ್? ಎಪಿಡ್ ಹೇನ್ ನುಸಿ ಸಾಮಾನ್ಯವಾಗಿ ಜನವರಿಯಿಂದ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬಾಧೆ ಒಳಗಾದಲ್ಲಿ ಪ್ರಮುಖವಾಗಿ ಈ ಹಸಿರು ಬಣ್ಣದ ಅಪ್ಸರೆ ಅಂದ್ರೆ ಚಿಕ್ಕ ಕೀಟಗಳು, ಹಸಿರು ಬಣ್ಣದ ಅಪ್ಸರೆಗಳು ಮತ್ತೆ ಕಂದು ಬಣ್ಣದ ಈ ಪ್ರೌಢ ಹಂತದ ಕೀಟಗಳು, ಎಳೆಯದಾದ ಕಾಂಡಗಳು ಮತ್ತೆ ಎಳೆಯದಾದ ಎಲೆಗಳ ಮೇಲೆ ಇವು ಮೊದಲನೇ ಹಂತದಾಗಿ ಇವು ರಸವನ್ನು ಹೀರೋದ್ರಿಂದ ಎಲೆಗಳು ಹಳದಿಯಾಗಿ ನಂತರ ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆಗ್ತವೆ. ನಂತರ ಕ್ರಮೇಣ ಇದರ ಬಾಧೆ ಹೆಚ್ಚಾದಲ್ಲಿ ಇದು ಎಲ್ಲೆಲ್ಲಿ ಇದರ ಬಾಧೆ ಹೆಚ್ಚಾಗಿರುತ್ತೆ ಅದರಲ್ಲಿ ಆ ಬಾಧೆಗೊಳಗಾದಂತ ಎಲೆಗಳ ಮೇಲೆ, ಎಲೆಗಳ ಕೆಳಭಾಗದಲ್ಲಿ ಈ ಕಪ್ಪು ಬಣ್ಣದ ಬೂಸ್ಟ್ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಈ ಪ್ರಮುಖವಾಗಿ ಈ ಕೀಟವನ್ನ ನಿರ್ವಹಣೆ ಮಾಡಲಿಕ್ಕೆ ಮೊದಲನೇ ಹಂತದಾಗಿ ಈ ಹಳದಿ ಬಣ್ಣದ ಈ ಗಮ್ಮಿನ ಟ್ರ್ಯಾಪ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ಈ ಗಮ್ಮಿನ ಟ್ರಾಪ್ ಅನ್ನ ಹಳದಿ ಬಣ್ಣದ ಗಮ್ಮಿನ ಟ್ರಾಪ್ ಅನ್ನ ಬಳಸೋದ್ರಿಂದ ಪ್ರೌಢ ಹಂತದ ಕೀಟಗಳನ್ನ ನಾವು ಗಣನೀಯ ಪ್ರಮಾಣದಲ್ಲಿ ನಿಯಂತ್ರಣದಲ್ಲಿ ಇಡಬಹುದು. ಸೊ ಇದು ಆಗದೇ ಇದ್ದ ಪಕ್ಷದಲ್ಲಿ ಬಾಧೆ ಕಂಡು ಬಂದಲ್ಲಿ ರೈತರು ನೇರವಾಗಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಮಿಥಾಲ್ ಪ್ಯಾರಾಥಿಯನ್ ಇರ್ಬೋದು, ಅಥವಾ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಂತೆ ಡೈಕ್ಲೋರ್ ವಾಸ್ ಇರ್ಬೋದು, ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಂತೆ ಈ ಮೊನೊಕೊಟಪಾಸ್ ಕೀಟಗಳನ್ನ ನೇರವಾಗಿ ಸಿಂಪಡಿಸೋದ್ರಿಂದ ಈ ಕೀಟಗಳನ್ನ ನಾವು ನಿಯಂತ್ರಣದಲ್ಲಿ ಇರ್ಬೋದು. ಅಥವಾ ಇತ್ತೀಚಿನ ದಿನಗಳಲ್ಲಿ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಇಮಿಡಾಕ್ಲೋಪ್ರಿಡ್, ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಅಥವಾ 0.2 ಗ್ರಾಮ್ನಷ್ಟು ಅಸ್ಟಾಮ್ಪ್ರಿಡ್ ಇರ್ಬೋದು, ಥಯಾಮಿಥಾಕ್ಸಾಮ್ ಇರ್ಬೋದು, ಈ ಕೀಟನಾಶಕಗಳನ್ನ ಬಳಸೋದ್ರಿಂದ ನಾವು ಇದನ್ನ ನಿಯಂತ್ರಣದಲ್ಲಿ ಇಡಬಹುದು. ಸರ್, ಈಗ ಎರಡನೇದಾಗಿ ಥ್ರಿಪ್ಸ್ ನುಸಿ ಬರುತ್ತೆ ಅಂತ ಹೇಳಿದ್ರೆ ಅದು ಯಾವ ಕಾರಣದಿಂದ ಬರುತ್ತೆ, ಅದನ್ನ ಹತೋಟಿ ಮಾಡ್ಬೇಕಂದ್ರೆ ರೈತ ಬಂದವರು ಏನೇನ್ ಮಾಡ್ಬೇಕಾಗತ್ತೆ ಸರ್? ಥ್ರಿಪ್ಸ್ ನುಸಿ ಸಾಮಾನ್ಯವಾಗಿ ಈ ಸೇವಂತಿ ಬೆಳೆ ಸುತ್ತಲೂ ನೀವು ಏನಾದರೂ ಈ ತರಕಾರಿ ಬೆಳೆಗಳನ್ನ ಏನಾದರೂ ನೀವು ಬೆಳೀತಾ ಇದ್ರೆ ಇದರ ಬಾಧೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಅಲ್ಲದೇನೆ ಒಂದೊಳ್ಳೆ ನೀವು ತರಕಾರಿ ಬೆಳೆದೇ ಇದ್ರೂ ಕೂಡ ಈ ಒಂದು ವಾತಾವರಣಕ್ಕೆ ಈ ಉಷ್ಣಾಂಶ ಜಾಸ್ತಿ ಆದಾಗ ಇದ್ರ ಬಾಧೆ ಸಾಮಾನ್ಯವಾಗಿ ಎಲ್ಲಾ ಪ್ರದೇಶದಲ್ಲೂ ಇದ್ರ ಬಾಧೆ ಇದ್ದೇ ಇರ್ತದೆ ಬೇಸಿಗೆ ಟೈಮಲ್ಲಿ. ಈ ಬಾಧೆ, ಈ ಥ್ರಿಪ್ಸ್ ಬಾಧೆ ಕಂಡು ಬಂದಲ್ಲಿ ಮೊದಲನೇ ಹಂತದಲ್ಲಿ ಕಪ್ಪು ಬಣ್ಣದ ಈ ಪ್ರೌಢ ಹಂತದ ಥ್ರಿಪ್ಸ್ ಕೀಟಗಳು ಎಲೆಯ ಕೆಳಭಾಗದಲ್ಲಿ ರಸ ಹೀರೋದ್ರಿಂದ ಈ ಎಲೆಗಳ ಮೇಲೆ ಮೊದಲನೇ ಹಂತದಾಗಿ ಬಿಳಿ ಬಣ್ಣದ ಗೆರೆಗಳು ಉಂಟಾಗ. ಸೊ ಬಿಳಿ ಬಣ್ಣದ ಗೆರೆಗಳು ನಿಮ್ಮ ಎಲೆ ಈ ಸೇವಂತಿಗೆ ಎಲೆಗಳ ಮೇಲೆ ಕಂಡು ಬಂದಲ್ಲಿ ಸೊ ಅದು ಖಂಡಿತವಾಗಿ ಇದು ಥ್ರಿಪ್ಸ್ ನುಸಿ ಅಂತ ನೀವು ಕಂಡುಕೊಳ್ಬೇಕು. ನಂತರ ಒಂದು ಸಾರಿ ಇದು ಮೊದಲನೇ ಹಂತದಾಗಿ ಎಲೆಗಳ ಮೇಲೆ ರಸ ಹೀರಿ ನಂತರ ಈ ಹೂವು ಪ್ರಾರಂಭವಾದ ತಕ್ಷಣ ಇದು ಹೂವು ಮೇಲೆ ಬಂದು ಹೂವಿನ ರೆಕ್ಕೆಗಳ ಮೇಲೆ ರಸ ಹೀರೋದ್ರಿಂದ ಹೂವಿನ ರೆಕ್ಕೆಗಳು ಕಂದು ಬಣ್ಣಕ್ಕೆ ತಿರುಗಿ ನಂತರ ಕ್ರಮೇಣ ಒಣಗುತ್ತಾ ಈ ಸಂಪೂರ್ಣ ಹೂವು ಕೂಡ ಒಣಗಿ ಕೆಳಗಡೆ ಬಿದ್ದ್ಬಿಡ್ತಾವೆ. ಸೊ ಈ ಥ್ರಿಪ್ಸ್ ನುಸಿಯನ್ನ ಬಾಧೆಯನ್ನ ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂದ್ರೆ ಮೊದಲನೇ ಹಂತದಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಮೊದಲನೇ ಹಂತದಾಗಿ ನಾವು ಈ ನೀಲಿ ಬಣ್ಣದ ಟ್ರಾಪ್ಸ್, ಸೊ ನಾವು ಈ ಎಪಿಡಿಯನನ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೇಗೆ ಹಳದಿ ಬಣ್ಣದ ಟ್ರಾಪ್ಸ್ ಅನ್ನ ಯೂಸ್ ಮಾಡಿದ್ವಿ, ಸೊ ಅದೇ ತರ ಪ್ರತಿ ಎಕರೆಗೆ 6 ಟ್ರಾಪ್ನಂತೆ ಈ ನೀಲಿ ಬಣ್ಣದ ಟ್ರಾಪ್ಗಳು ನಮಗೆ ಮಾರ್ಕೆಟಲ್ಲಿ ಸಿಗ್ತಾವೆ. ಸೊ ಈ ನೀಲಿ ಬಣ್ಣದ ಟ್ರಾಪ್ಸ್ ಅನ್ನ ಬೆಳೆಯ ಹೈಟ್ ಅಷ್ಟಿರುತ್ತೆ, ಅದರ ಮೇಲೆ 1 ಮೀಟರ್ ಹೈಟ್ನಷ್ಟು ನಾವು ಇದನ್ನ ನೀಲಿ ಬಣ್ಣದ ಟ್ರಾಪ್ಗೆ ಸ್ವಲ್ಪ ಗಮ್ ಅನ್ನು ಲೇಪಿಸಿ ಅಲ್ಲಿ ಫೀಲ್ಡ್ ಅಲ್ಲಿ ನಾವು ಹಾಕೋದ್ರಿಂದ ಸೊ ಅವು ಕಲರಿಗೆ ನೀಲಿ ಬಣ್ಣದ ಕಲರಿಗೆ ಪ್ರೌಢ ಹಂತದ ಕೀಟಗಳೆಲ್ಲ ಬಂದು ಅದಕ್ಕೆ ಗಮ್ಮಲ್ಲಿ ಅಂಟಿಕೊಂಡ್ಬಿಟ್ಟು ಅವು ಸತ್ತೋಗ. ಬರೀ ಈ ನೀಲಿ ಬಣ್ಣದ ಟ್ರಾಪ್ಸ್ ಯೂಸ್ ಮಾಡೋದ್ರಿಂದ ಸುಮಾರು ನಾವು 50-60% ಈ ಕೀಟದ ಥ್ರಿಪ್ಸ್ ನುಸಿಯ ಬಾಧೆಯನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಈಗ ಮೂರನೇದಾಗಿ ಮೈಟ್ ನುಸಿ ಬರುತ್ತೆ ಅಂತ ಅಂದ್ರೆ ಸರ್, ಇದು ಯಾವ ಕಾರಣದಿಂದ ಬರುತ್ತೆ, ಇದನ್ನ ಹತೋಟಿ ಮಾಡ್ಬೇಕಂದ್ರೆ ರೈತ ಬಾಂಧವರು ಏನೇನ್ ಮಾಡ್ಬೇಕಾಗತ್ತೆ? ಮೈಟ್ ನುಸಿ ಸಾಮಾನ್ಯವಾಗಿ ರಸ ಹೀರೋ ಕೀಟಗಳನ್ನ ಮೂರೇನ್ ಹೇಳಿದೆ, ರಸ ಹೀರೋ ಕೀಟಗಳಲ್ಲಿ ಪ್ರಮುಖವಾದ ಕೀಟಗಳು ಒಂದು ಎಪಿಡೇನು ಮತ್ತೆ ಥ್ರಿಪ್ಸ್ ನುಸಿ ಮತ್ತೆ ಮೈಟ್ ನುಸಿ. ಎಪಿಡೇನು ಮತ್ತೆ ಥ್ರಿಪ್ಸ್ ನುಸಿ ಅವು ಸಾಮಾನ್ಯವಾಗಿ ಎಲ್ಲ ಸೀಸನ್ ಅಲ್ಲೂ ಬರ್ತವೆ, ಆದ್ರೆ ಬೇಸಿಗೆ ಸೀಸನ್ ಅಲ್ಲಿ ಅವುಗಳ ಬಾಧೆ ಜಾಸ್ತಿ ಆಗಿರುತ್ತೆ. ಬಟ್ ಈ ಮೈಟ್ ನುಸಿ ಏನಿದೆ ಇದು ಈ ಬೇಸಿಗೆಯಲ್ಲಿ ಮಾತ್ರ ಬರ್ತಕ್ಕಂತ ರಸ ಹೀರುವ ಕೀಟ. ಸೇವಂತಿಗೆಯಲ್ಲಿ ಸಾಮಾನ್ಯವಾಗಿ ಜನವರಿಯಿಂದ ಅದರ ಬಾಧೆ ಸ್ಟಾರ್ಟ್ ಆಗಿ ಏಪ್ರಿಲ್ ಕೊನೆಯ ಹಂತದವರೆಗೂ ಇದರ ಬಾಧೆಯನ್ನು ನಾವು ಕಾಣಿಸಬಹುದು. ಈ ಮೈಟ್ ನುಸಿ ಇದರ ಪ್ರೌಢ ಹಂತದ ಕೀಟಗಳು ಎಲೆ ಕೆಳಭಾಗದಲ್ಲಿ ಸತತವಾಗಿ ರಸ ಹೀರೋದ್ರಿಂದ ಎಲೆಗಳು ಈ ಕೆಳಮುಖವಾಗಿ ಈ ಡೌನ್ವರ್ಡ್ ಕರ್ಲಿಂಗ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಅಂತೀವಿ, ಕನ್ನಡದಲ್ಲಿ ಕೆಳಮುಟ್ರು ಅಂತೀವಿ, ಕೆಳಮುಟ್ರು ಕೆಳಭಾಗದಲ್ಲಿ ಕೆಳಮುಖವಾಗಿ ಮುದ್ರಿಕೊಳ್ತಾವೆ. ನಂತರ ಸರಿ ಹೂವು ಬಿಡ್ಲಿಕ್ಕೆ ಪ್ರಾರಂಭವಾದ ಮೇಲೆ ಇವು ಹೂವಿನ ಮೇಲೆ ಹೂವಿನ ರೆಕ್ಕೆಗಳನ್ನ ರಸ ಹೀರೋದ್ರಿಂದ ಈ ಥ್ರಿಪ್ಸ್ ನುಸಿ ಬಾಧೆಗೊಳಗಾದಾಗ ಹೇಗೆ ರೆಕ್ಕೆಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಸೇಮ್ ಅದೇ ರೀತಿ ಕಂದು ಬಣ್ಣಕ್ಕೆ ತಿರುಗಿ ಅಲ್ಲಲ್ಲಿ ರೆಕ್ಕೆಯಲ್ಲಿ ಸುಮಾರು ಸುತ್ತಲಿಗೂ ಅಲ್ಲೊಂದು ಇಲ್ಲೊಂದು ರೆಕ್ಕೆಗಳು ನಿಮ್ಮ ಕಂದು ಬಣ್ಣಕ್ಕೆ ತಿರುಗಿ ಒಣಗಿ ಕ್ರಮೇಣ ಅವು ಗಿಡಗಳಿಂದ ಉದುರೋದನ್ನ ನಾವು ಕಾಣಬಹುದು. ಸೊ ಈ ಮೈಟ್ ನುಸಿಯ ಬಾಧೆಗೆ ನಾವು ಇದರ ನಿಯಂತ್ರಣಕ್ಕಾಗಿ ಈ ಸ್ಪೈರೋಮೆಸಿಪೆನ್ ಒಬೆರಾನ್ ಅಂತ ಒಂದು ನುಸಿ ನಾಶಕ, ಅದನ್ನ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು, ಅಥವಾ ಪೆಂಜಾಕ್ವಿನ್ ಮೆಜಿಸ್ಟರ್ ಅಂತ ಹೆಸರಿಗೆ ಬರುತ್ತೆ, ಅದು ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ನಷ್ಟು ಪೆಂಜಾಕ್ವಿನ್, ಅಥವಾ ಈ ಇತ್ತೀಚಿನ ದಿನಗಳಲ್ಲಿ ಹೊಸ ಕೀಟ ನುಸಿ ನಾಶಕ ಆದಂತ ಈ ಪ್ರೊಪರ್ಗೈಟ್ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಪ್ರೊಪರ್ಗೈಟ್ ಬಳಸೋದ್ರಿಂದ ನಾವು ಇದನ್ನ ನಿಯಂತ್ರಣದಲ್ಲಿ ಇಡಬಹುದು. ನಂತರ ಕೊನೆಯದಾಗಿ ಸೇವಂತಿಗೆ ಬೆಳೆಯಲ್ಲಿ ಬರ್ತಕ್ಕಂತ ಮತ್ತೊಂದು ಪ್ರಮುಖ ಕೀಟ ಅಂದ್ರೆ ಇದು ಮೊಗ್ಗು ಕೊರೆಯ ಹುಳು, ಇದನ್ನ ಸಾಮಾನ್ಯವಾಗಿ ಹೆಲಿಯೋಥಿಸ್ ಅಂತೀವಿ ಅಥವಾ ಸ್ಪೋಡಪ್ಟರ, ಇದು ಬೇರೆ ಬೇರೆ ಜಾತಿ, ಹೆಲಿಯೋಥಿಸ್ ಬೇರೆ ಸ್ಪೋಡಪ್ಟರ, ಬಟ್ ಅವು ಎರಡು ಹಾನಿ ಮಾಡತಕ್ಕಂತ ಅವುಗಳ ಲಕ್ಷಣಗಳು ಸೇಮು, ಎರಡು ಒಂದೇ ಆಗಿರ್ತದೆ. ಮೊದಲ ಹಂತದಲ್ಲಿ ಈ ಮರಿ ಹುಳುಗಳು ತತ್ತಿಯಿಂದ ಹೊರಬಂದಂತಹ ಈ ಮರಿ ಹುಳುಗಳು ಎಲೆಯ ಮೇಲ್ಭಾಗದಲ್ಲಿ ಪತ್ರ ಹರಿತನ ತಿನ್ನುವುದರಿಂದ ಎಲೆಗಳು ಈ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಈ ಪ್ರೌಢ ಹಂತದ ಕೀಟಗಳು ಲಾರ್ವೆ ಮರಿ ಹುಳುಗಳು ನಂತರ ಎಲೆಗಳ ಮೇಲೆ ನೀವು ರಂಧ್ರಗಳನ್ನು ಮಾಡಿ ತಿಂತವೆ. ನಂತರ ಇವು ಹೂವು ಬಿಡ್ಲಿಕ್ಕೆ ಪ್ರಾರಂಭವಾದ ತಕ್ಷಣ ಹೂವಿನ ಮೇಲೆ ಬಂದು ಹೂವಿನ ಮೊಗ್ಗಿನ ಮೇಲೆ ಕೊರೆದು ಈ ಮಗ್ಗಿನ ಒಳಭಾಗವನ್ನು ಎಲ್ಲ ತಿಂದಾಕಿ ಇದು ಹೂವು ಅರಳಿಕಿನ ಮುಂಚೆನೆ ಮೊಗ್ಗು ಒಣಗಿ ಕೆಳಗಡೆ ಬೀಳೋದನ್ನು ನಾವು ಕಾಣಿಸಬಹುದು. ಈ ಮೊಗ್ಗು ಕೊರೆ ಹುಳುವಿನ ನಿಯಂತ್ರಣಕ್ಕಾಗಿ ಮೊದಲನೇ ಹಂತವಾಗಿ ಸೊ ಇದರ ಕೋಶಾವಸ್ಥೆಗಳು ಕೋಶಾವಸ್ತುಗಳು ಮಣ್ಣಿನಲ್ಲಿಯೇ ಉಳ್ಕೊಂಡು ಮುಂದಿನ ಸೀಸನ್ನಲ್ಲಿ ಬರೋದ್ರಿಂದ ಮೊದಲನೇ ಹಂತವಾಗಿ ಮೊದಲನೇ ಬೆಳೆಯನ್ನು ತೆಗೆದ ತಕ್ಷಣ ಇಮ್ಮಿಡಿಯೇಟ್ ಮಾಗಿ ಉಳುಮೆಯನ್ನು ಮಾಡಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಇವೆಲ್ಲ ಕೋಶಗಳು ಹಿಲೋತಿಸ್ ಕೀಟಗಳು ಮೇಲ್ಗಡೆ ಬಂದು ಈ ಬಿಸಿಲಿನ ಶಾಖಕ್ಕೆ ಅವು ಸತ್ತೋಗ್ತವೆ, ಮತ್ತು ಈ ಹಕ್ಕಿ ಪಕ್ಷಿಗಳು ಅದನ್ನು ಆರಿಸಿಕೊಂಡು ತಿಂತವು. ಇದು ಮೊದಲನೇ ಹಂತ. ನಂತರ ಎರಡನೇ ಹಂತದಾಗಿ ಈ ಬೆಳೆ ಸುಮಾರು ಹೂವಿನ ಹಂತಕ್ಕೆ ಬಂದಾಗ ಪ್ರತಿ ಎಕರೆಗೆ 5 ಮೋಹಕ ಬೆಲೆಗಳು, ಪ್ರೌಢ ಹಂತದ ಜಿಟ್ಟೆಗಳನ್ನು ಕೀಟಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಆಕರ್ಷಣೆ ಮಾಡಲಿಕ್ಕೆ ಈ ಮೋಹಕ ಬೆಲೆಗಳನ್ನು ನಾವು ಪ್ರತಿ ಎಕರೆಗೆ 5 ಇನ್ಸ್ಟಾಲ್ ಮಾಡಿದರೆ ಸೊ ನಾವು ಈ ಪ್ರೌಢ ಹಂತದ ಕೀಟಗಳನ್ನು ತತ್ತಿ ಇಡಲಿಕ್ಕೆ ನಾವು ಮುಂಚೆನೇ ಈ ಪ್ರೌಢ ಹಂತದ ಕೀಟಗಳನ್ನು ನಾಶ ಮಾಡ್ಬೋದು. ನಂತರ ಒಂದು ಸಾರಿ ಇದು ಬಾಧೆ ಕಂಡು ಬಂದಲ್ಲಿ ನೇರವಾಗಿ ರೈತರು ಅಂತರ್ವ್ಯಾಪಿ ಕೀಟನಾಶಕಗಳಾದಂಥ ಸ್ಪಿನೋಸ್ಯಾಡ್ ಟ್ರೇಸರ್ ಅಂತ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಸ್ಪಿನೋಸ್ಯಾಡ್, ಇದನ್ನು ಪ್ರತಿ ಲೀಟರ್ ನೀರಿಗೆ 1 ml ಸಿಂಪಡಣೆ ಮಾಡ್ಬೋದು, ಅಥವಾ ಪ್ರತಿ ಲೀಟರ್ ನೀರಿಗೆ 2 ml ಎಕಲಕ್ಸ್ ಇರ್ಬೋದು, ಅಥವಾ ಈ ಕೊರಾಜಿನ್ ಕ್ಲೋರಂಟರ್ನಲ್ಲಿ ಪ್ರೋಲ್ ಅಂತ ಒಂದು ಹೊಸ ಕೀಟನಾಶಕ ಬಂದಿದೆ ಕೋರಾಜಿನ್ ಅಂತ, ಇದನ್ನು ಪ್ರತಿ ಲೀಟರ್ ನೀರಿಗೆ 1/2 ml ಸಿಂಪಡಿಸೋದ್ರಿಂದ ನಾವು ಈ ಕೀಟವನ್ನು ಗಣನೀಯ ಪ್ರಮಾಣದಲ್ಲಿ ಇದನ್ನು ನಿಯಂತ್ರಣದಲ್ಲಿ ಇಡಬಹುದು. ಇವಿಷ್ಟು ಈ ಸೇವಂತಿಗೆ ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ಕೀಟಗಳು ಮತ್ತು ಅವುಗಳನ್ನು ನಿರ್ವಹಣೆ ಮಾಡುವ ವಿಧಾನಗಳು. ನೀವು ಹೇಳ್ತಾ ಹೆಚ್ಚಾಗಿ ಹಳದಿ ಡಬ್ಬಿ, ನೀಲಿ ಟ್ರ್ಯಾಪು, ಮೋಹಕ ಬಲೆಗಳು ಇವು ಕಡೆ ಹೆಚ್ಚಾಗಿ ಗಮನ ಕೊಟ್ಟು ನಂತರ ಕೊನೆಯದಾಗಿ ಇವೇನಾದರೂ ಹತೋಟಿ ಕ್ರಮ ನಿಯಂತ್ರಣ ಆಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ರಾಸಾಯನಿಕ ಕಡೆ ಹೋಗಬೇಕು ಅಂತ ಹೇಳಿದ್ರಿ ಸರ್. ನಮ್ಮ ರೈತ ಬಂದವರು ಈ ಥರ ಒಂದು ಪ್ರಯೋಗ ಮಾಡಿದಾಗ ಮಾತ್ರ ಇವನ್ನ ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಅಂತೀರಾ? ಹೌದೌದು. ಮೊದಲು ರೈತರು ನಾವು ಮೊದಲು ಯಾಕೆ ಇವನ್ ಟ್ರ್ಯಾಪ್ಸ್ ಎಲ್ಲ ಹೇಳ್ತೀವಿ ಅಂದರೆ ಒಂದು ಇನಿಷಿಯಲ್ ಮೊದಲನೇ ಪ್ರಾರಂಭ ಹಂತದಲ್ಲಿ ಕೀಟಗಳನ್ನು ನಿಯಂತ್ರಣದಲ್ಲಿಡ್ಬೋದು. ಆಮೇಲೆ ನೀವು ಈ ಟ್ರ್ಯಾಪ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಕೀಟನಾಶಕ ಬಳಸೋ ಅವಶ್ಯಕತೆನೇ ಇಲ್ಲ ಅನ್ನೋ ಆಗಿಲ್ಲ. ಈ ಟ್ರ್ಯಾಪ್ಸ್ ಅನ್ನು ಬಳಸೋದ್ರಿಂದ ಅದರ ಬಾಧೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಳದಿ ಕಣ್ಣದ ಟ್ರ್ಯಾಪ್ಸ್ ಇರ್ಬೋದು ಅಥವಾ ನೀಲಿ ಬಣ್ಣದ ಟ್ರ್ಯಾಪ್ಸ್ ಅಳವಡಿಸೋದ್ರಿಂದ ಅವು ಬಂದು ಅಟ್ರಾಕ್ಟ್ ಆಗಿ ಅದ್ರ ಮೇಲೆ ಬೀಳ್ತಾವೆ. ಸೊ ಅವಾಗ ನಿಮಗೆ ಈ ಕೀಟನಾಶಕ ಬಾಧೆ ಚಾಲು ಪ್ರಾರಂಭವಾಗಿದೆ ಅಂತ ಗೊತ್ತಾಗುತ್ತೆ. ಸೊ ದಟ್ ನೀವು ತಕ್ಷಣವೇ ನೀವು ಒಂದು ಯಾವುದೋ ಒಂದು ಕೆಮಿಕಲ್ ಈ ಮೊದಲು ತಿಳಿಸಿದಕ್ಕಂಥ ಯಾವುದೇ ಒಂದು ಕೀಟನಾಶಕ ಅಥವಾ ಇರ್ಬೋದು ನುಶಿನಾಶಕ ಇರೋದು ಸಿಂಪಡಣೆ ಮಾಡೋದ್ರಿಂದ ಪ್ರಾರಂಭದ ಹಂತದಲ್ಲಿ ಅವನ್ನು ನಿಯಂತ್ರಣದಲ್ಲಿ ಇಡ್ಬೋದು. ಮತ್ತು ಎರಡನೇ ಹಂತದಾಗಿ ನೀವು ಗಣನೀಯ ಪ್ರಮಾಣದಲ್ಲಿ ಈ ಖರ್ಚನ್ನು ಈ ರಾಸಾಯನಿಕ ಸಿಂಪಡಲಿಕ್ಕೆ ಖರ್ಚನ್ನು ನೀವು ಅರ್ಧಕ್ಕರ್ಧ ಖರ್ಚನ್ನು ನೀವು ಕಡಿಮೆ ಮಾಡ್ಬೋದು. ಮತ್ತೆ ಈ ಮಾಗಿ ಉಳುಮೆ ಮಾಡಬೇಕು ಅಂತೆಲ್ಲ ಹೇಳಿದ್ರಿ, ರೈತ ಬಂದವರು ಈಗ ಬೆಳೆ ಪರಿವರ್ತನೆ ಮಾಡೋದ್ರ ಕಡೆನೂ ಹೆಚ್ಚು ಗಮನ ಕೊಡೋದು ಹೆಚ್ಚು ಅನುಕೂಲ ಅಂತೀರ? ಈಗ ಪದೇ ಪದೇ ಒಂದೇ ಜಾಗದಲ್ಲಿ ಅಥವಾ ಜಮೀನಿನಲ್ಲಿ ನಾವು ಈ ಸೇವಂತಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ಹೋದಾಗೂ ಈ ಕೀಟ ಮತ್ತು ರೋಗಗಳ ಜಾಸ್ತಿ ಬರುವ ಸಾಧ್ಯತೆ ಇರುತ್ತಾ ಸರ್? ಹೌದು, ಇದು ಒಂದು ವಾತಾವರಣದಲ್ಲಿ ಬದಲಾವಣೆ ಒಂದು. ಇನ್ನೊಂದು ಈ ರೈತರು ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಒಂದೇ ಬೆಳೆನ ಪ್ರತಿ ವರ್ಷನೂ ಪ್ರತಿ ಸಾರನು ಅದೇ ಬೆಳೆ ಬೆಳೆಯೋದ್ರಿಂದ ಇದು ಒಂದು ಪ್ರಮುಖವಾದ ಈ ಸಾಮಾನ್ಯವಾಗಿ ಈ ಸೇವಂತಿಗೆಯಲ್ಲಿ ಈ ಹೆಲಿಯೋತಿಸ್ ಕೀಡೆ ಏನಿದೆ ಅದು ಪ್ರತಿ ವರ್ಷ ನೀವು ಒಂದೇ ಬೆಳೆಯನ್ನ ಪ್ರತಿ ಸಾರನು ಅದೇ ಬೆಳೆ ಬೆಳೆಯೋದ್ರಿಂದ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ನಂತರ ನೀವು ಎಲ್ಲೆಲ್ಲಿ ರೈತರು ಈ ಒಂದೇ ಬೆಳೆಯನ್ನ ಈ ಸಾಮಾನ್ಯವಾಗಿ ಸೇವಂತಿಗೆ ಅಂದ್ರೆ ಸೇವಂತಿಗೆ ಅಲ್ಲಿ ಎಲ್ಲಾ ರೈತರು ಸುತ್ತಮುತ್ತಲ ರೈತರು ಎಲ್ಲರೂ ಸೇವಂತಿ ಬೆಳೆದ್ರಿಂದ ಅದಕ್ಕೆ ತಿನ್ಲಿಕ್ಕೆ ಆಹಾರ ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಸಿಗುತ್ತೆ. ಸೊ ಆದ ಕಾರಣ ನೀವು ರೈತರು ಎಲ್ಲೆಲ್ಲಿ ನೀವು ಸಾಮೂಹಿಕವಾಗಿ ಬೆಳೀತಾ ಇರ್ತೀರಿ ಸೇವಂತಿಗೆನ ಹೆಚ್ಚು ಪ್ರಮಾಣದಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಹೆಚ್ಚು ಬೆಳೀತಾ ಇರ್ತೀರಿ ಅಂತ ಸಮಯದಲ್ಲಿ ನೀವು ಈ ಪ್ರಿಕಾಷನರಿ ಮೇಜರ್ಸ್ ಅಂದ್ರೆ ಮೊದಲನೇ ಹಂತದ ಈ ಮಾಗೆ ಉಳುಮೆಯನ್ನ ಕಂಪಲ್ಸರಿ ಮಾಗೆ ಉಳುಮೆನೇ ತಗೋಬೇಕು. ಮತ್ತೆ ಟ್ರ್ಯಾಪ್ಸ್ ಅನ್ನು ಅಳವಡಿಸೋದ್ರಿಂದ ನೀವು ಇವುಗಳ ನಿಯಂತ್ರಣವನ್ನ ಪ್ರಾರಂಭದ ಹಂತದಲ್ಲಿ ನೀವು ನಿಯಂತ್ರಣದಲ್ಲಿ ಇಡಬಹುದು. ಈಗ ಸಾಕಷ್ಟು ಜನ ರೈತರು ಈ ಕೀಟ ಮತ್ತು ರೋಗಗಳು ಕಂಡಾಗ ಯಾವ್ದೋ ಒಂದು ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಖರ್ಚನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಯಾವ್ದೋ ಒಂದು ಔಷಧಿಯಲ್ಲಿ ಹತೋಟಿಗೆ ಬರಂತ ಒಂದು ಕೀಟ ಮತ್ತು ರೋಗಗಳನ್ನ ಅವರು ಅಂಗಡಿಯವರು 2-3 ಔಷಧಿಗಳನ್ನ ಕೊಟ್ಟು ರೈತರಿಗೆ ಖರ್ಚು ಜಾಸ್ತಿ ಮಾಡ್ತಾರೆ. ನಮ್ಮ ರೈತ ಬಾಂಧವರು ಹೆಚ್ಚು ನಿಮ್ಮಂತ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡೋದಾಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಅವ್ರು ಏನು ಶಿಫಾರಸ್ ಮಾಡ್ತಾರೋ ಆ ಥರ ಔಷಧಿಗಳನ್ನ ಸಿಂಪಡಣೆ ಮಾಡಿದಾಗ ಅವ್ರ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಮತ್ತು ಸೂಕ್ತವಾಗಿ ನಿಯಂತ್ರಣ ಆಗುತ್ತೆ ಅಂತ ಹೇಳ್ತೀರಾ? ರೈತರು ಸಾಮಾನ್ಯವಾಗಿ ಇಂಥ ಬಾಧೆ ಕಂಡು ಬಂದಾಗ ನೀವು ನೇರವಾಗಿ ಈ ಔಷಧಿ ಅಂಗಡಿಗಳಿಗೆ ಹೋದಾಗ ಅವ್ರು ಏನಾಗುತ್ತೆ ಅಂದರೆ ನೀವು ಏನೋ ಒಂದು ರೋಗ ಕೀಟ ಇರುತ್ತೆ ಅವ್ರು ಯಾವುದೋ ಒಂದು ರೋಗನಾಶಕ ಕೊಡ್ಬೋದು ಅಥವಾ ಇಲ್ಲಿ ರೋಗ ಇರುತ್ತೆ ಅವರೊಂದು ಕೀಟನಾಶಕ ಕೊಡ್ಬೋದು. ಈ ರೀತಿ ರೈತರು ಸುಮಾರಷ್ಟು ರೈತರು ಈ ಥರ ಮೋಸ ಹೋಗಿದ್ದೀವಿ ನಾವು ಕಂಡಿದ್ದೀವಿ. ಅದಕ್ಕೆ ನೀವು ತಕ್ಷಣ ನೀವು ಯಾವುದು ರೋಗ ಇರ್ಬೋದು ಅಥವಾ ಹುಳ ಇರ್ಬೋದು ನಿಮಗೆ ಗೊತ್ತಾಗದಿದ್ದ ಪಕ್ಷದಲ್ಲಿ ಅಥವಾ ಕೃಷಿ ಇಲಾಖೆ ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು ನಿಮ್ಮ ಹತ್ತಿರ ಇರ್ಬೋದು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ನಮ್ಮ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಹಾವಿದ್ಯಾಲಯದಲ್ಲಿ ಯಾವುದೋ ಒಂದು ವಿಜ್ಞಾನಿಗಳು ಇರ್ಬೋದು ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನು ನೀವು ಸಂಪರ್ಕಿಸಿ ಮಾಹಿತಿಯನ್ನು ತಗೊಂಡು ನೀವು ಯಾವುದೇ ಕೀಟನಾಶಕ ಅಥವಾ ರೋಗನಾಶಕನ ಬಳಸುವುದು ಸೂಕ್ತ. ಮತ್ತು ಇದರಿಂದ ನಿಮ್ಮ ಖರ್ಚು ಕಡಿಮೆ ಮಾಡ್ಬೋದು ಒಂದು, ಮತ್ತು ನಿಮ್ಮ ಕೀಟ ಅಥವಾ ರೋಗನಾಶಕವನ್ನು ಯಾವ ರೋಗ ಇದೆ ಯಾವ ಕೀಟವಿದೆ ಸೂಕ್ತ ಕೀಟನಾಶಕಗಳಿಗಾಗಿ ಸೂಕ್ತ ರೋಗಗಳಿಗೆ ಸೂಕ್ತ ಕೀಟನಾಶಕ ಬಳಸೋದ್ರಿಂದ ನಿಮ್ಮ ಖರ್ಚನ್ನು ಕಡಿಮೆ ಮಾಡ್ಬೋದು ಮತ್ತು ಇದರಿಂದ ಅದಾಗಂಥ ದುಷ್ಪರಿಣಾಮಗಳನ್ನು ನೀವು ಕೂಡ ಕಡಿಮೆ ಮಾಡ್ಬೋದು. ಕೊನೆಯದಾಗಿ ಸಾಕಷ್ಟು ಹೂವಿನ ಬೆಳೆಗಳಿದಾವೆ ಸರ್, ಮಲ್ಲಿಗೆ ಇದೆ, ಕನಕಾಂಬರ ಇದೆ, ಬೇರೆ ಬೇರೆ ಹೂವಿನ ಬೆಳೆಗಳಿದ್ದಾಗೂ ನಾವು ಈ ಸೇವಂತಿಗೆ ಬೆಳೆಯೋದು ಎಷ್ಟು ಲಾಭದಾಯಕ ಅಂತಾರೆ ರೈತರಿಗೆ? ಸಾಮಾನ್ಯವಾಗಿ ಸೇವಂತಿಗೆ ಅಂದ್ರೆ ಇದು ಎಲ್ಲಾ ಸೀಸನ್ ಅಲ್ಲಿ ಒಂದು ಬೇಡಿಕೆ ಇರತಕ್ಕಂತ ಹೂವಾಗಿರೋದ್ರಿಂದ, ಈ ಬೇರೆ ಹೂವುಗಳಾದ್ರೆ ಒಂದೊಂದು ಸೀಸನ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಬಟ್ ಈ ಹೂವಿಗೆ, ಸೇವಂತಿ ಹೂವಿಗೆ ಸುಮಾರು ವರ್ಷ ಪೂರ್ತಿ ಇದಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ನಾವು ಇದನ್ನ ಸೇವಂತಿಗೆಯನ್ನು ಪ್ರಮುಖವಾಗಿ ಇಲ್ಲಿ ರೈತರು ಅಳವಡಿಸಿಕೊಂಡಿದ್ದಾರೆ. ಸೇವಂತಿ ಬೆಳೆಗೆಯಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ಕೀಟಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನೀವು ಯಾವುದೇ ಸಮಯದಲ್ಲೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 7795567694, ಸಂಪರ್ಕಿಸಬಹುದು. ಧನ್ಯವಾದ. ಇದು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಗಣೇಶ್ ಅಲಿಕಟ್ಟೆ ಸರ್ ಅವರ ಮೊಬೈಲ್ ಸಂಖ್ಯೆ. ನಮ್ಮ ರೈತ ಬಾಂಧವರು ಸೇವಂತಿಗೆ ಬೆಳೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಅವರ ಮೊಬೈಲ್ ಸಂಖ್ಯೆ 7795567114, ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಬಹಳ ಸಂತೋಷ ಸರ್. ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಸೇವಂತಿಗೆ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಇದರಿಂದ ಎಷ್ಟು ಅನುಕೂಲ ಆಗುತ್ತೆ, ನಾವು ಎಷ್ಟು ಲಾಭ ಕಾಣಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಸೇವಂತಿಗೆ ಬೆಳೆಯಲ್ಲಿ ಪ್ರಮುಖ ಕೀಟಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗಣೇಶ್ ಆಲಿಕಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿನ ಧಾರಣೆ ಹೀಗಿತ್ತು. ಸಜ್ಜೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 2073 ರೂಪಾಯಿಗಳು, ಗರಿಷ್ಠ 2106 ರೂಪಾಯಿಗಳು. ಕಡಲೆಕಾಳು ಪ್ರತಿ ಕ್ವಿಂಟಾಲಿಗೆ 5069 ರೂಪಾಯಿಗಳು. ನೆಲಗಡಲೆ ಕನಿಷ್ಠ 3309, ಗರಿಷ್ಠ 7531 ರೂಪಾಯಿಗಳು. ಜೋಳ 2351 2981 ರೂಪಾಯಿಗಳು. ಮೆಕ್ಕೆಜೋಳ 2019 2116. ರಾಗಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 1950 ರೂಪಾಯಿಗಳು, ಗರಿಷ್ಠ 2531. ಸೂರ್ಯಕಾಂತಿ 4189 5959 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿನ ಧಾರಣೆ. ಅಲಸಂದೆ ಕಾಳು ಪ್ರತಿ ಕ್ವಿಂಟಾಲಿಗೆ 6225 7007 ರೂಪಾಯಿಗಳು. ಅವರೇ 5600 6454. ಕಡಲೆಕಾಳು 4755 5181. ನೆಲಗಡಲೆ 3809 ರೂಪಾಯಿಗಳಿಂದ 7409 ರೂಪಾಯಿಗಳು. ಹುರುಳಿಕಾಳು ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 4400 ರೂಪಾಯಿಗಳು, ಗರಿಷ್ಠ 5514 ರೂಪಾಯಿಗಳು. ಮೆಕ್ಕೆಜೋಳ 1800 2165. ಕುಸುಬೆ 3625 4139. ಸೂರ್ಯಕಾಂತಿ 4389 5378 ರೂಪಾಯಿಗಳು. ತೊಗರಿ 3509 6019 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆಯಲ್ಲಿನ ಧಾರಣೆ. ಅಲಸಂದೆ ಪ್ರತಿ ಕ್ವಿಂಟಾಲಿಗೆ 6300 6600 ರೂಪಾಯಿಗಳು. ನೆಲಗಡಲೆ 2489 7946. ಮೆಕ್ಕೆಜೋಳ 1509 2140. ಸೂರ್ಯಕಾಂತಿ 5051 5219 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿನ ಧಾರಣೆ. ಸೇಬು ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 5000 ರೂಪಾಯಿಗಳು, ಗರಿಷ್ಠ 8000 ರೂಪಾಯಿಗಳು. ಬಾಳೆಹಣ್ಣು 4000 5000 ರೂಪಾಯಿಗಳು, ಅದು ಏಲಕ್ಕಿ ಬಾಳೆಯ ಧಾರಣೆ. ಪಚ್ಚಬಾಳೆಯ ಧಾರಣೆ 2000 2500 ರೂಪಾಯಿಗಳು. ಹುರುಳಿಕಾಯಿ ಪ್ರತಿ ಕ್ವಿಂಟಾಲಿಗೆ 6000 ರೂಪಾಯಿಗಳು. ಬೀಟ್ರೂಟ್ 1000 1600. ಹಾಗಲಕಾಯಿ 2500 3000 ರೂಪಾಯಿಗಳು. ಸೋರೆಕಾಯಿ 1200 1600. ಬದನೆಕಾಯಿ 800 1200 ರೂಪಾಯಿಗಳು. ಗೋರಿಕಾಯಿ 2800 3200 ರೂಪಾಯಿಗಳು. ಎಲೆಕೋಸು 300 500. ದಪ್ಪ ಮೆಣಸಿನಕಾಯಿ 6000 7000. ಕ್ಯಾರೆಟ್ 1200 ರೂಪಾಯಿಗಳಿಂದ 1800 ರೂಪಾಯಿಗಳು.